ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷ ಗಟ್ಟಲೇಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಸಂತಸದ ಸುದ್ದಿ. ಶ್ರೀ ಸಿದ್ದೇಶ್ವರ ದೇವಸ್ಥಾನ ಯಾತ್ರಾ ಸಮಿತಿಯು ಆಯೋಜಿಸಿರುವ ಕೃಷಿ ವಸ್ತು ಪ್ರದರ್ಶನವನ್ನು December 25-29, 2025 ಆಯೋಜಿಸಲಾಗಿದೆ. ಇದರಲ್ಲಿ 300 ಕಂಪನಿಗಳ ಸಹಭಾಗ. ಜಾನಗಳು ಪ್ರದರ್ಶನ, ಪುಷ್ಪ ಪ್ರದರ್ಶನ, ಕೃಷಿ ವ್ಯವಸಾಯ ಸಲುವಾಗಿ ಪ್ರತಿಷ್ಠಿತ ಕಂಪನಿಗಳ ಯಂತ್ರ ಉಪಕರಣಗಳು, ಔಷಧಿಗಳು, ರಸಗೊಬ್ಬರಗಳು ಮತ್ತು ಉಪಕರಣಗಳು ಖರೀದಿಸಲು ಸುವರ್ಣ ಅವಕಾಶ. ಕೃಷಿ ಇಲಾಖೆ ಮತ್ತು ವೇದ ಮಂಡಳಿಗಳ ವಿಶೇಷ ದಾಲನಗಳು. ಮಹಾರಾಷ್ಟ್ರ ಸರ್ಕಾರದ ಕೃಷಿ ಇಲಾಖೆ ಆತ್ಮ ಜಿಲ್ಲಾ ಪರಿಷತ್ ಸೋಲಾಪುರದ ವಿಶೇಷ ಸಹಭಾಗಿತ್ವದೊಂದಿಗೆ 55ನೇ ರಾಜಮಂಟದ ಶ್ರೀ ಸಿದ್ದೇಶ್ವರ ಕೃಷಿ ಮತ್ತು ಜಾನುವಾರು ಪ್ರದರ್ಶನ, ಹೋಮ್ ಮೈದಾನ, ಸೋಲಾಪುರ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಲಾಲ್ ಹೈ ಕಮಾಲ್ ಹೈ ಲಹೂ ಯೇ ಬೇಮಿಸಾಲ್ ಹೈ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೈ ಗಿರೇ ಕಹೀಂ ತೋ ಕತ್ರಾ ಹೈ ಬಹೇ ತೋ ಬೇಕಾರ ಹೈ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೈ ಹಾಥ ಬಢಾ ಕೇ ತೋ ದೇಖೋ ರಕ್ತದಾನ ಕರ್ಕೇ ತೋ ದೇಖೋ ಬುಝತಿ ಜೀವನ್ ಕೀ ಲೋಗೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ ರಕ್ತದಾನ ಮಹಾದಾನ ಆಪ್ಕಾ ಏಕ್ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾಂ ಬಚಾ ಸಕ್ತಾ ಹೈ ಆಯೇ ಹಮ್ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ ಕರೇ ರಕ್ತದಾನ ಸೇವಾಯ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ ಸ್ವಾಸ್ಥ್ಯ ಎಂ ಪರಿವಾರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ December 21 ಪೋಲಿಯೋ ಭಾನುವಾರ. 5 ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದರೂ December 21 ಮತ್ತೊಮ್ಮೆ ಉಚಿತವಾಗಿ 2 ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆಯಲಾಗುತ್ತದೆ. ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ. ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗೆ ಪೆರು ಬೆಳೆಯಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗೆ ಪೇರು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ. ನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಡಾ ಸೋಮಶೇಖರ್ ಎಸ್ ರುಳಿ. ಮೊದಲಿಗೆ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗೆ ಪೇರು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನ ಕೇಳೋಣಂತ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಯುವ ಕೃಷಿಕರು ನಮ್ಮ ಜೊತೆಗಿದ್ದಾರೆ. ಹೋಮಿಯೋ ಕೃಷಿ ಕಡೆ ಅವರು ಒಲವು ತೋರಿಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಕೊಲ್ಹಾರ ತಾಲೂಕು ಮುಳವಾಡ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾಗಿರುವಂತಹ ಸಂಗಮೇಶ್ ಬಸಪ್ಪ ವಿಜಾಪುರ ಅವರು ತಮ್ಮ ಪೇರಲ ಗಿಡಗಳಿಗೆ ಹೋಮಿಯೋ ಔಷಧಿಯನ್ನು ಬಳಸಿ ಕೃಷಿ ಮಾಡ್ತಾ ಇದ್ದು ಈಗ ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ. ಅವರ ಅನುಭವಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ. ಸಂಗಮೇಶ್ ವಿಜಾಪುರ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಹೋಮಿಯೋ ಕೃಷಿ ಬಗ್ಗೆ ನಿಮಗೆ ಗೊತ್ತಾಗಿದ್ದು ಹೆಂಗ? ನನಗೆ ಹೋಮಿಯೋ ಕೃಷಿ ಬಗ್ಗೆ ಗೊತ್ತಾಗಿದ್ದು ಒಂದು 1.5 ವರ್ಷಕ್ಕಿಂತ ಮುಂಚೆ ಸರ್. ಗಿರೀಶ್ ಭದ್ರಗೌಡ ಸರ್ ನಮ್ಮ ಹೊಲಕ್ಕೆ ವಿಡಿಯೋ ಮಾಡ್ಕೊಳಕ್ ಬಂದಿದ್ದಾರೆ ಸರ್. ಅಂದ್ರೆ ಯೂಟ್ಯೂಬ್ ಚಾನಲ್ ಐತೆ ಸರ್ ಅವ್ರದ್ದು. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀನಿ ಸರ್. ಅದಕ್ಕೋಸ್ಕರ ಅವ್ರು ನನ್ನ ಅದನ್ನೆಲ್ಲ ನಂದು ಮಾಡಿದ್ದೆಲ್ಲ ನೋಡಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವ್ರು ನಮ್ಮ ತೋಟಕ್ಕೆ ಬಂದಿದ್ರು ಸರ್. ಬಂದಾಗ ನಾನು ಆರ್ಗ್ಯಾನಿಕಿಂದ ಕೆಲವೊಂದಿಷ್ಟಿನ ಗಿಡಗಳಿಗೆ ಕೆಲವೊಂದಿಷ್ಟು ಬೇರೆ ಬೇರೆ ಡೆಫಿಷಿಯನ್ಸಿ ಆಗಲಿ ರೋಗಗಳಾಗಲಿ ಅವ್ರಿಗೆ ನೋಡಿದ್ರು ಸರ್. ಅವ್ರು ನೋಡಿ ಅವಾಗ ನನಗೆ ಹೇಳಿದ್ರಿ, ಇಲ್ರಿ ಹಿಂಗೆ ನಾವು ಹೋಮಿಯೋ ಔಷಧ ಮಾಡಿಕೊಡ್ತೀವಿ, ಬೇಕಾದ್ರೆ ನೀವು ಇದನ್ನು ಸಾವಯವದಾಗ ಬರ್ತೈತಿ, ನೀವೇನಿದನ್ನು ವಿಷಯ ತಿಳ್ಕೊಳಕ್ ಹೋಗ್ಬೇಡ್ರಿ, ಇದನ್ನ ನೀವು ಬಳಸ್ಬೋದು, ಆರ್ಗ್ಯಾನಿಕ್ ಇರ್ತೈತಿ ಅಂದಾಗ ನಾ ಆಕ್ಚುಲಿ ಅದನ್ನು ಹೋಮಿಯೋನ ನಾನು ಯಾವುದೋ ಔಷಧ ತಿಳ್ಕೊಂಡಿದ್ದೀನಿ ಸರ್, ಕೆಮಿಕಲ್ ಇರ್ಬೋದು ಏನೋ ತಿಳ್ಕೊಂಡಿನಿ ರೀ. ಅದಕ್ಕೆ ನಾನು ಹೇಳ್ರಿ, ನಾ ಯಾವುದು ಬಳಸೋದಿಲ್ಲ, ನಾನೇ ಆರ್ಗ್ಯಾನಿಕ್ನಾಗ ಮಾಡ್ಕೊಂಡು ನಾನು ಬಳಸ್ತೀನಿ ಅಂತ ಹೇಳಿದೆ. ಹೇಳ್ರಿ ಇದು ಆರ್ಗ್ಯಾನಿಕ್ನಾಗ ಬರ್ತೈತಿ, ಖರ್ಚು ಭಾಳ ಕಡಿಮೆ ಇರ್ತೈತಿ, ಇದನ್ನು ನೀವು ನೋಡ್ರಿ, ಬರೀ ಒಂದ್ಸರಿ ಮಾಡಿ ನೋಡ್ರಿ. ನೀವು ತಂದು ಅವರೇ ಬಂದು ತೋಟಕ್ಕೆ ಬಂದು ಗಿಡಗಳನ್ನು ನೋಡಿ ಅದೇನು ಡೆಫಿಷಿಯನ್ಸಿ ಇತ್ತು ಅವರ ಐಡೆಂಟಿಫಿಕೇಶನ್ ಮಾಡಿ ಔಷಧ ಮಾಡಿಕೊಟ್ರು ಸರ್. ಅವರೇ ನೀರಿನೊಳಗೆ ಔಷಧ ಮಾಡಿಕೊಟ್ರಿ, ಅದನ್ನು ನಾನು ಅಲ್ಲಿಂದ ಒಂದು ವರ್ಷದಿಂದ ಸ್ಪ್ರೇ ಮಾಡ್ಕೊತ ಬಂದೀನಿ ಸರ್. ಅಲ್ಲಿಂದ ಮಾಡಿಂದ ನನಗೆ ಆ ಸಮಸ್ಯೆಗಳೆಲ್ಲ ಈಗ ಇಲ್ಲ ಸರ್. ಈಗ ಮುಂಚಿತ್ವ ಅವ್ರು ಬರೋಕಿಂತ ಮುಂಚಿತ್ತೆ ನನ್ನ ಗಿಡಗಳಿಗೆ ಸಮಸ್ಯೆ ಇದ್ದು ಈ ಸದ್ಯಕ್ಕಿಂತ ಮಟ್ಟಿಗೆ ಆ ಸಮಸ್ಯೆ ಇಲ್ಲ ಸರ್. ಓಕೆ, ಈಗ ಒಂದು ವರ್ಷ ಆಯ್ತು ನೀವು ಬಳಸ್ತಾ ಇದ್ದು? ಒಂದು ವರ್ಷ ಆಯ್ತು ಸರ್. ಅಂದ್ರೆ ನೀವು ಯಾವ ಬರೀ ಪೇರಲ ಗಿಡದ ಮೇಲೆ ಅಷ್ಟೇ ಇದನ್ನು ಬಳಸಿರೋ, ಬೇರೆ ಗಿಡಗಳ ಮೇಲೆ ಬಳಸಿರ ಇದನ್ನ? ಏನಿಲ್ಲ ಇಲ್ಲ ಸರ್, ಬೇರೆ ಪೇರಲ ಗಿಡದ ಮೇಲೆ ಅಷ್ಟೇ. ಯಾಕೆ ಹಂಗೆ ಯಾಕೆ ಮಾಡಿದ್ರಿ? ಅದನ್ನ ಬೇರೆ ನಮ್ಗೆ ಬಿಟ್ಟರೆ ಅರಣ್ಯ ಕೃಷಿ ಆಯ್ತು ಸರ್, ಅದಕ್ಕೆ ಅವಶ್ಯಕತೆ ಇಲ್ಲ ತಿಕೊಂಡ. ಅವಕ್ಕೇನು ಈ ತರ ಡೆಫಿಷಿಯನ್ಸಿ ಏನಾಗಿದ್ದಿಲ್ರಿ, ಚಲೋ ಇದ್ರಿ. ಈ ಪೇರ್ ಗಿಡ ಮಾತ್ರ ಒಂದ್ ಸ್ವಲ್ಪ ಅಂದ್ರೆ ಪ್ರಯೋಗ ಮೊದ್ಲು ಮಾಡಿ ನೋಡೋಣ ಅಂತ ಮಾಡಿ ನೋಡೋಣ. ಮಲ್ಲಿ ಇದು ಬಂದ್ರೆ ಮತ್ತೆ ಉಳಿಕಿಂದ ನಾನು ಎಲ್ಲ ಇಡೀ ಹೊಲಕ್ಕೆ ಬಳಸ್ಕೋಬಹುದು ತಿಕೊಂಡ. ಇದಕ್ಕಷ್ಟೇ ಪೇರಲ್ ಕಟ್ಟೆ ಯೂಸ್ ಮಾಡ್ಕೊಂಡಿದ್ದೀನಿ. ಹೆಂಗ್ ಹೆಂಗ್ ಬಳಸ್ತಾ ಇದ್ದೀರಿ ಒಂದ್ ಸ್ವಲ್ಪ ಹೇಳ್ಬೋದಾ ಸರ್? ಅದೇನಿಲ್ರಿ, ಅವರು ಔಷಧ ಮಾಡಿಕೊಟ್ಟಿರ್ತಾರೆ, 1 ಲೀಟರ್ 2 ಲೀಟರ್ 4 ಲೀಟರ್ ಹಿಂಗ್ ಮಾಡಿಕೊಟ್ಟಿರ್ತಾರೆ. ಅದನ್ನ ತೊಗೊಂಡು ನಂದು ಇದು ಅದ್ರಿ, ಒಂದು 1000 ಲೀಟರ್ದು ನನ್ನ ಹತ್ರ ಸಿಂಟ್ಯಾಕ್ಸ್ ಅದಾವ್ರಿ. ಆ ಸಿಂಟ್ಯಾಕ್ಸ್ನಾಗ ಒಂದು 300 ಲೀಟರ್ 400 ಲೀಟರ್ ನೀರು ಹಾಕಿ ಇವ್ರು ಕೊಟ್ಟಿದ್ದ ಔಷಧಿ ಏನು ಅದ್ರಾಗ ಹಾಕ್ತೀನಿ ಸರ್. ಹೋಮಿಯೋ ಅದ್ರಾಗ ಹಾಕಿ ನನ್ನೊಂದು ಸಣ್ಣ ಸೋಲಾರ್ ಮಷಿನ್ ಐತೆ ಸರ್, ಸ್ಪ್ರೇಯಿಂಗ್ ಮಷಿನ್. ಆ ಮಷಿನ್ ಅದ್ರಾಗ ಹಾಕಿ ಇದನ್ನ ನಾನು ಇಡೀ ಹೊಲ ತುಂಬ ಪೈಪ್ ನನ್ನ ಓಡಾಡ್ತಿರ್ತಾನೆ. ಬರೀ ಪೈಪ್ ತೊಗೊಂಡು ನಾನು ಹೊಡೆದ ಇಡೀ ಗಿಡಗಳಿಗೆಲ್ಲ ಸ್ಪ್ರೇ ಕೊಡ್ತೀನಿ ಸರ್. ಅದು ಸಿಸ್ಟಮೆಟಿಕ್ ಎಲ್ಲ ಸ್ಪ್ರೇ ಮಾಡ್ಕೊಂಡು ರೋಗಗಳನ್ನೆಲ್ಲ ಕಡೆಯಕೊಂಡು. ಅಂದ್ರೆ ಸಂಪೂರ್ಣವಾಗಿ ಒಂದ್ ವರ್ಷ ಅಂತಾರೆ, ಹೆಚ್ಚು ಕಡಿಮೆ ಒಂದ್ ಸೀಸನ್ ನೀವು ಪೂರ್ತಿ ಎಲ್ಲ ಪೇರಲ ಗಿಡಗಳನ್ನ ಆರೈಕೆ ಮಾಡಿರಿ? ಮಾಡೀನಿ ಸರ್. ಇದೇ ಔಷಧಿಯಿಂದ ಮಾಡಿರಿ, ಯಾವ್ಯಾವ ಹಂತದೊಳಗೆ ನೀವು ಅದನ್ನ ಬಳಸಿರಿ ಹೇಳ್ರಿ ಔಷಧ? ಈಗ ಸ್ಟಾರ್ಟಿಗೆ ಕಾಯಿ ಹಿಡಿದ ಟೈಮ್ನಾಗ ಅದಕ್ಕೆ ಏನಾರ ಬಾಳ ಕೊರತೆ ಆತಂದ್ರೆ ಅವಾಗ ಸ್ವಲ್ಪ ಗಿಡ ಹಳದಿ ಹಳದಿ ಬಂದಿರ್ತಾವ ಸರ್. ಅವಾಗ ಒಂದ್ಸರಿ ಮಾಡಿ ಅವರ ಔಷಧಿ ಮಾಡಿ ಕೊಟ್ಟಾರ್ರಿ. ಮತ್ತೊಂದ್ಸರಿ ಮತ್ತೆ ಕಾಯಿ ಸ್ವಲ್ಪ ದಪ್ಪ ಆಗಿ ಇನ್ನು ಹರಿಯಕ್ ಬಂದ ಟೈಮ್ನಾಗ ಗಿಡ ಒಂದ್ ಸ್ವಲ್ಪ ಹಿಂಗ ಕಂದ್ ಕಲರ್ ಎಲಿ ಕಂದ್ ಕಲರ್ ಕಂದ್ ಕಲರ್ ಬರತ್ತೆ. ಅಂದ್ರೆ ಅದ್ರ ಡೆಫಿಷಿಯನ್ಸಿ ಅದ್ರದ ಏನ್ ಸಿಗತೈತೆ, ಅದ ಅವೈಲೇಬಲ್ ನ್ಯೂಟ್ರಿಷನ್ ಎಲ್ಲ ಕಾಯಿ ಒಳಗೆ ಬಂದ್ಬಿಡ್ತದಲ್ರಿ ಗಿಡಗಳಿಗೆ. ಮತ್ತೆ ನ್ಯೂಟ್ರಿಷನ್ ಕೊರತೆ ಆದಾಗ ಅದ ಮತ್ತೆ ಒಂಥರ ಕಲರ್ ಗುಲಾಬಿ ಕಲರ್ ಎಲಿ ಹಿಂಗ ಈ ತರ ಬರಾಕ್ತಿತ್ತು. ಅದಕ್ಕಾಗಿ ಮತ್ತೆ ಅವ್ರಿಗೆ ಫೋಟೋ ಹೊಡೆದಾಕಿನ್ ಸರ್, ಹಿಂಗಾಗೈತ್ರಿ ಅತ್ಯಕ್ಷಂದ ವಾಟ್ಸಪ್ ಕಳಸ ರೀ ಅಂತಂದ್ರಿ. ವಾಟ್ಸಪ್ ಕಳಸ ನಾನು ಫೋಟೋ ಹೊಡೆದ ಅವ್ರಿಗೆ ವಾಟ್ಸಪ್ ಕಳ್ಸೀನಿ. ಅದ್ ಮತ್ತೆ ಇದು ಡೆಫಿಷಿಯನ್ಸಿ ಐತೆ ಎತ್ಕೊಂಡು ಮತ್ತೆ ಅದನ್ನ ಔಷಧ ಮಾಡಿ ಕೊಟ್ಟರಿ. ಅದನ್ನ ಕೊಟ್ಟಾಗ ಮತ್ತೆ ಅದನ್ನ ಸ್ಪ್ರೇ ಕೊಟ್ಟನ್ರಿ, ಮತ್ತೆ ವಾಪಸ್ ಎಲಿ ಎಲ್ಲ ಫುಲ್ ಹಸಿರಾಗಿ ಗಿಡ ಆಗದೆ ಹೆಲ್ದಿ ಆದ. ಇದು ನಿಮಗೆ ವ್ಯತ್ಯಾಸ ಎಷ್ಟು ದಿವಸದೊಳಗೆ ಗೊತ್ತಾಗ್ತದೆ ಅಂತಂತೀರಿ? ಈಗ ನೀವು ಸ್ಪ್ರೇ ಮಾಡಿದ್ರಿ ಇವತ್ತಿನ ದಿವಸ, ಬದಲಾವಣೆ ಎಷ್ಟು ದಿವಸದೊಳಗೆ ಗೊತ್ತಾಗ್ತದೆ, ಎಷ್ಟು ಸಮಯದೊಳಗೆ? ಒಂದು 15-20 ದಿನದಿಂದ ಗೊತ್ತಾಗ ಸರ್. 15-20 ದಿವಸದೊಳಗೆ ಗೊತ್ತಾಗ. ವಿಶೇಷವಾಗಿ ಏನಾದರೂ ಹಿಂಗೆ ಪೇರಲ ಗಿಡಗಳಿಗೆ ರೋಗಗಳು ಬಂದಿರೋದಾಗ್ಲಿ ಅಥವಾ ತಾವು ಹೇಳಿದ್ರೆ ಈಗ ಕೊರತೆ ಲಕ್ಷಣಗಳು ಕಂಡು ಅಂತೇಳಿ, ಅದನ್ನು ಬಿಟ್ಟು ಮತ್ತೆ ಬೇರೆ ಏನಾದರೂ ಸಮಸ್ಯೆಗಳು ಬೆಳೆ ಒಳಗಿದ್ದು ಅಥವಾ ಅವುಗಳನ್ನು ನಾವು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬಹುದು, ಈ ಬಗ್ಗೆ ಏನಾದರೂ ನಿಮ್ಮ ಅನುಭವಗಳದಾವ? ಅದು ಯಾವ್ದಾದ್ರು ರೋಗ ಬಂದರೂ ಮಾಡ್ಕೋಬಹುದು ಸರ್, ಅವ್ರ ಔಷಧಿ ಮಾಡಿ ಕೊಡ್ತಾರೆ. ಅವ್ರ ಔಷಧಿ ಮಾಡಿಕೊಟ್ರೆ ಆ ರೋಗನು ಎಲ್ಲ ನಿವಾರಣೆ ಆಗ್ತಾವ ಸರ್. ನಿಮ್ಮ ಪೇರಲ ಗಿಡಗಳ ಆರೋಗ್ಯ ಮೊದಲಿನಿಂದ ಹೆಂಗಿತ್ತು, ಯಾವ ಸಮಸ್ಯೆಗಳು ನಿಮ್ಮ ಬೆಳೆಗಳಿಗಿದ್ದು ಅಂತವ ಏನಾದರೂ ಇದ್ರೆ ಹೇಳ್ಬಹುದು ನೀವು? ನನಗೇನಿಲ್ಲ ಸರ್, ಈಗ ಜಾಸ್ತಿ ಹಳದಿ ಆಗುದ್ರಿ, ಆಮೇಲೆ ಇವು ಕೆಂಪ್ ಕಲರ್ ಎಲಿಯಾಗಿ ಕಾಯಿ ಉದುರುದ್ರಿ, ಆಮೇಲೆ ಹೂ ಬಹಳಷ್ಟು ಹೂ ಉದುರಿಕಿಸಿಂದ ಕಡಿಮೆ ಹೂ ನಿಂದ್ರಿ, ಈ ತರ ಎಲ್ಲ ಸಮಸ್ಯೆ ಇತ್ತು ರೀ. ಈಗ ಎಲ್ಲಕ್ಕೂ ಸಮಸ್ಯೆ ಏನು ಸಮಸ್ಯೆಗಳು ತಾವ ಹೇಳಿದ್ರಿ, ಹ್ಞೂ ರೀ, ಈ ಔಷಧ ಸಿಂಪಡಣೆ ಆದ ನಂತರ ಯಾವ ರೀತಿ ಅದು ರಿಸ್ಟೋರ್ ಆಯ್ತು ಅಂತ? ಸರಿಯಾಗಿ ಸರ್, ಎಲ್ಲ ಏನ್ ನನಗೆ ಅದು ಮೊದಲು ಸಮಸ್ಯೆ ತೋರಿಸ್ತಿತ್ತಲ್ರಿ, ಔಷಧ ನಾನು ಸಿಂಪಡಣೆ ಮಾಡ್ಕೊಂಡ ನಂತರ ಅದ ಎಲ್ಲ ಸಮಸ್ಯೆನೂ ನೀಗೈತೆ ಸರ್. ಹೌದಲ್ಲ, ವಾಪಸ್ ಹೂವನು ಕರೆಕ್ಟ್ ಆಗಿ ಸೆಟಪ್ ಆಗಿದ್ರಿ, ಆಮೇಲೆ ಕಾಯನ್ನು ಫಸ್ಟ್ಲಾಸ್ ಚಲೋ ಇಲ್ಡ್ ಬಂದಿದ್ರಿ. ನಾ ಆಕ್ಚುಲಿ ಯಾವ್ದೇ ರೀತಿ ಕೆಮಿಕಲ್ ಒಂದ್ ಕಾರಣ ಬಳಸೋದಿಲ್ಲ ಸರ್, ನನ್ನ ಆರ್ಗ್ಯಾನಿಕ್ ಪ್ಲಸ್ ಸರ್ದ ಒಂದು ಹೋಮಿಯೋ ಈಗಷ್ಟು ಬಳಸ್ಕೋತೇನ್ರಿ. ನನ್ನ ಕಾಯಿ ಒಂದೊಂದೇ ಕಾಯಿ ಪ್ಯೂರ್ ಕಾಯಿ 600 ಒಂದು 900 ಗ್ರಾಮ್ ತನ ಕಾಯಿ ಬಂದ್ರು. ಅರ್ಧ ಕಿಲೋದಿಂದ 1 ಕಿಲೋ ತನಕ ಹೆಚ್ಚು ಕಡಿಮೆ 600 ಗ್ರಾಮ್ ಇಂದ 900 ಗ್ರಾಮ್ ತನಕ ಬಂದ್ರು. ನಾನು ಕಾಟ ಮಾಡಿ ನೋಡಿದ್ರು ಪ್ರತಿಯೊಂದು ಅದಕ್ಕಿಂತ ಸಣ್ಣ ಸೈಜ್ ಬಂದೇ ಇಲ್ಲ ಸರ್. ಹಂಗಾಗಿ ಚಲೋ ಕೆಲಸ ಮಾಡ್ತದೆ ಸರ್. ಅಂದ್ರೆ ಈ ಹೋಮಿಯೋ ಔಷಧದಿಂದ ಈ ಬದಲಾವಣೆ ಆಗಿದಂತೀರಿ ಅಥವಾ ಬೇರೆ ಕಾರಣಗಳು ಅದಾವ ಅದಕ್ಕೆ? ಇಲ್ಲ ಸರ್, ಹೋಮಿಯೋ ಔಷಧದಿಂದ ಆಗೈತೆ ಸರ್. ಈಗ ನಾನು ಆರ್ಗ್ಯಾನಿಕ್ ಅಂದ್ರೆ ಬಳಸಿನಿ ಸರ್, ನಾನು ಆರ್ಗ್ಯಾನಿಕ್ ಬಳಸಿದ್ರು ಕೂಡ ಕೆಲವೊಂದಿಷ್ಟು ಅವು ಬರಾಗ್ತಿದ್ವು ಸರ್ ಅವ್ರ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ಅವ್ರಿಗೆ ಹೇಳ್ಕೊಂಡಾಗ ನಾನು ಅದನ್ನ ಬಿಟ್ಟರೆ ಬೇರೆ ಯಾವ್ದು ಕೆಮಿಕಲ್ ಯೂಸ್ ಮಾಡಲ್ಲ ಸರ್. ಈಗ ಸಾವಯವ ಅಂತ ನೀವು ಮಾಡ್ತೀನಿ ಸರ್? ಸಾವಯವ ಸಂಪೂರ್ಣವಾಗಿ ಸಾವಯವ ಇದ್ದಾಗಿ ಒಂದು ವರ್ಷದ ಹಿಂದಿನ ನಾವು ವಿಚಾರ ಮಾಡಿದ್ರೆ ಅವಾಗ ನಿಮಗೆ ಹಣ್ಣಿನ ಸೈಜ್ ಆಗಲಿ ಅಥವಾ ಹಣ್ಣಿನ ಮೇಲಿಂದ ಹೊಳಪಾಗಲಿ ಯಾವ ರೀತಿ ಕಾಣಿಸ್ತಾ ಇದ್ದು, ಮತ್ತೆ ಈಗ ಹೋಮಿಯೋ ಔಷಧ ಹೊಡೆದ ನಂತರ ಏನು ಬದಲಾವಣೆ ಆಯಿತು? ಅದು ಒಟ್ಟು ಭಾಳ ಕಾಯಿನೂ ಹಿಡಿತಿದ್ದಿಲ್ಲ ಸರ್ ಮೊದಲದು, ಆಮೇಲೆ ಕಾಯಿ ಬಹಳ ದಪ್ಪನ ಹಾಕಿದ್ದಿಲ್ರಿ. ನಂತರ ಇದನ್ನೇನು ಬಳಸಕತ್ತಿಲ್ರಿ, ಅವಾಗ ಕಾಯಿ ಸೈಜನು ಬತ್ತರಿ. ಆಮೇಲೆ ಮೊದಲ ಕಾಯಿ ಹಿಂಗ್ ಮಬ್ಬು ಕಾಣ್ತಿದ್ದು ರೀ, ನೋಡಕ್ ಡಿಮ್ ಕಾಣ್ತಿದ್ದು. ಡಿಮ್ ಕಾಣಿಸ್ತೀವಿ. ಹಾ ರೀ, ಅದನ್ನು ನೀವು ಹಾ ರೀ ಗಮನಿಸಿದ್ರಿ? ಅದನ್ನು ಗಮನಿಸಿನಿ ಸರ್. ನೋಡಕ್ ಹಿಂಗ ಇದು ಕಾಣ್ತಿದ್ರಿ, ಲುಕ್ ಶೈನಿಂಗ್ ಇರ್ತಿದ್ರಿ, ಮಬ್ ತರ ಕಾಣ್ತಿದ್ರಿ ಕಾಯಿ. ಆಮೇಲೆ ಇದನ್ನ ಬಳಸಕ್ತಿಂದ ಕಾಯಿ ಬರೀ ನೋಡಕ್ ಶೈನಿಂಗ್ ಟೈಪ್ ಆಗಿ ಒಳ್ಳೆ ಸೈಜ್, ಒಳ್ಳೆ ಗುಣಮಟ್ಟ, ಒಳ್ಳೆ ಟೇಸ್ಟ್ ಚಲೋ ಬೇರೆ ಬಂದ ಸರ್. ಮೊದಲ ಫುಲ್ ಸಪ್ಪ ಇತ್ತು ಸರ್ ಕಾಯಿ ನಂದು. ಕೆಲವೊಬ್ರು ಏನ್ ಮಾಡ್ತಾರ, ದ್ರಾಕ್ಷಿಗೆ ಪಕ್ಷಿಗೆ ಅದಕ್ಕೆ ಇದಕ್ಕೆ ಸ್ವೀಟ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ, ಆಮೇಲೆ ಸೈಜ್ ಬರಕ್ ಒಂದ್ ಕೆಮಿಕಲ್ ಹೊಡಿತಾರ. ಅದ್ರ ನಾ ಯಾವ್ದೇ ರೀತಿ ಯೂಸ್ ಮಾಡಲ್ಲ ಸರ್. ನಾನು ಒಟ್ಟ ಹೊರಗಿಂದ ಒಂದೇ ಒಂದ್ ರೂಪಾಯಿ ತಂದು ಕೆಮಿಕಲ್ ಬಂದ್ ಬಳಸಲ್ಲ ಸರ್. ನಾ ಏನ್ ತಯಾರು ಮಾಡಿನಿ ನಾನೇ ಬಳಸ್ಕೊತ ಇದ್ದೀನಿ ಸರ್. ಅದ್ರ ಫಸ್ಟ್ನೇ ಸರ್ ನನಗೆ ಈಲ್ಡ್ ಬಂದಾಗ್ರಿ, ಕಾಯಿ ಬಹಳ ಬಂದ್ರೆ ಬಹಳ ಸಪ್ಪಿತ್ತು ಸರ್. ತಿಂದ್ರೆ ಬರೀ ಏನು ಒಣ ಕಾಯಿ ತಿಂದಂಗ ಅನಿಸ್ತಿತ್ತು. ಬಟ್ ಈಗ ಇವ್ರದ್ದು ಯೂಸ್ ಮಾಡಿದ ಮನೆ ಇಳ್ದು ಬತ್ತಲ್ ಸರ್, ಕಾಯಿ ಸ್ವೀಟ್ನೆಸ್ ಬಂದ ಸರ್. ಅಂದ್ರೆ ಒಂದು ಸಕ್ರಿಯ ಅಂಶ ಹೆಚ್ಚಾಗ್ತದೆ, ಹೆಚ್ಚಾಗೈತೆ ಸರ್. ಅದನ್ನ ನಿಮಗೆ ಅದು ಅನುಭವಕ್ಕೆ ಬಂದ ಬಂದೈತೆ ಸರ್. ಈಗ ಯಾರು ಹಣ್ಣುಗಳನ್ನ ನಿಮ್ಮಲ್ಲಿಂದ ಒಯ್ದಾರಲ್ಲ, ಅವ್ರಿಗೇನಾದ್ರೂ ಈ ವ್ಯತ್ಯಾಸಗಳು ಗೊತ್ತಾಗ್ತಾ ಇದ್ದಂತ್ರಿ? ಈಗ ನಾನು ಬೆಂಗಳೂರು ಕಳಿಸ್ತೀನಿ ಸರ್, ಅಲ್ಲಿ ಒಬ್ಬರಿಗೆ ಅವ್ರು ಅಲ್ಲಿ ಅಪಾಯಿಂಟ್ಮೆಂಟ್ನಾಗ ಒಬ್ರು ಲೇಡಿ ಅದಾರ ಸರ್. ಅವರಲ್ಲಿ ಇಡೀ ಅವ್ರ ಅಪಾಯಿಂಟ್ಮೆಂಟ್ ಎಲ್ಲ ಆರ್ಗ್ಯಾನಿಕ್ ಟೋಟಲಿ ರಾಜ್ಯದಾಗ ಎಲ್ಲೆಲ್ಲಿ ಏನೇನು ಆರ್ಗ್ಯಾನಿಕ್ ಸಿಗುತ್ತೆ ಅಂತ ಒಂದು ಸಪ್ಲೈ ಕೊಡ್ತಾರೆ ಸರ್. ಅದು ಅವ್ರು ನನ್ನ ಎಲ್ಲೋ ಯಾವ ಥರ ನನ್ನ ಮೊಬೈಲ್ ಕಂಠದ ಗೊತ್ತಿಲ್ರಿ, ನಾನು ಫೋನ್ ಮಾಡಿ ನನಗೆ ಫೋನ್ ಮಾಡಿದ್ರಿ, ನೀವು ಹಿಂಗೆ ಪ್ಯೂರು ಬೆಳಿದ್ರಿ ನನಗೆ ಪ್ಯೂರು ಕೊಡಬೇಕು, ನಾ ಇಲ್ಲಿ ಬೆಂಗಳೂರಾಗಿದ್ದಂಥ ನನ್ನ ಸ್ನೇಹಿತರಿಗೆ ನಮ್ಮ ಜನರಿಗೆ ಆರ್ಗ್ಯಾನಿಕ್ ತಿನ್ಸ್ಬೇಕು ಅನ್ನೋದು ನನ್ನ ಭಾವನೆ ಅದ. ಅವ್ರು ಬಂದು ನನ್ನ ಹತ್ರ ಒಯ್ತಾರೆ, ಅದಕ್ಕೆ ನೀವು ನನಗೆ ಕೊಡ್ರಿ ನಾನು ನಿಮ್ಗೆ ತಗೋತೀನಿ ಅತ್ಯಕ್ಷದ. ಅವ್ರು ಹೋದ ವರ್ಷದಿಂದ ನನ್ನ ಕಡೆ ತೊಳಾತಾರೆ ಸರ್. ಅವ್ರು ಹೋದ ವರ್ಷಲ್ಲ ಸ್ವಲ್ಪ ಸಪ್ಪ ಐತ್ರಿ ಅಂತ ಹೇಳಿದ್ರಿ, ನನಗೆ ರಿಪ್ಲೈ ಕೊಟ್ಟಿದ್ರು. ಬಟ್ ಈ ವರ್ಷ ಕೊಟ್ಟಾಗ ಭಾಳ ಚೆನ್ನಾಗೈತ್ರಿ, ಕಾಯಿ ಭಾಳ ಸ್ವೀಟ್ ಐತ್ರಿ ಅಂತ ಹೇಳಿದ್ರು. ಬಹಳಷ್ಟು ವ್ಯತ್ಯಾಸಗಳಾಗ್ಯಾವ ಅಂದಂಗ ಆಯ್ತು. ವ್ಯತ್ಯಾಸ ಆಗ್ಯಾವ ಸರ್, ವ್ಯತ್ಯಾಸ ಆಗ್ಯಾವ. ಪೇರಲ ಹಣ್ಣಿನೊಳಗ ನೀವೇನು ಔಷಧ ಬಳಸಿರಿ, ಹೋಮಿಯೋ ಔಷಧ ಬಳಸಿರಿ, ಅದರ ಸಕಾರಾತ್ಮಕವಾದಂತಹ ಒಂದು ಪರಿಣಾಮಗಳನ್ನ ನೀವು ನೋಡ್ತಾ ಇದ್ದೀರಿ. ಈಗ ನೀವು ಸಾವಯವ ಯಾವ್ಯಾವ ದ್ರವ್ಯಗಳನ್ನು ಬಳಸ್ತಾ ಇದ್ದೀರಿ ಸರ್? ನಾನು ಜೀವಾಮೃತ ಬಳಸ್ತೇನೆ, ಗೋಕೃಪಾಮೃತ ಬಳಸ್ತೇನೆ, ಗೋನಂದಾಜ ಎಲ್ಲ ಬಳಸ್ತೇನೆ, ಆಮೇಲೆ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಆಮೇಲೆ ಇವು ನೀಮ್ ಆಯಿಲ್, ಆಮೇಲೆ ಇವು ಅದ್ರಿ ವೇಸ್ಟ್ ಬಯೋಡೈಜೆಸ್ಟ್ ಕಸಗಳದೆಲ್ಲ ರಸ ತೆಗೆದು ಅದನ್ನ ಬಳಸ್ತೇನ್ರಿ. ಆಮೇಲೆ ವರ್ಮಿ ವಾಶ್, ಎರೆಜಲ ಬಳಸ್ತೇನೆ. ಎರೆಜಲ ಬಳಸ್ತೇನೆ ಸರ್, ನಂದೇ ಎರೆಜಲ ಘಟಕ ಐತೆ ಸರ್, ಎರೆಹುಳದ ಗೊಬ್ಬರ ಬಳಸ್ತೇನೆ ಸರ್ ಇಷ್ಟು. ಆಮೇಲೆ ಗೋಮಾಸದ ರಸಾಯನ ಮಾಡ್ತೀನಿ ಸರ್ ನಾನೇ, ಆ ರಸಾಯನ ಮಾಡಿ ಅದನ್ನ ರಸಾಯನ ಬಳಸ್ತೇನೆ ರೀ. ಆಮೇಲೆ ಇದು ಫಲ ರಸಾಯನ ಅಂತ ಬಳಸ್ತೇನೆ ಸರ್. ಈಗ ನಮ್ಮಲ್ಲಿ ಏನು ಕೆಟ್ಟ ಹಣ್ಣುಗಳು ಇರ್ತಾವಲ್ರಿ, ಕೇವಲ ನಮ್ಮ ಪ್ಯೂರು ಮಾತ್ರ ಅಷ್ಟೇ ಅಲ್ರಿ, ನಮ್ಮ ಮನೆಯಾಗ ಎದಕ್ಕೆ ಹಣ್ಣು ತೊಗೊಂಡಿರ್ತೀವಿ ಏನೋ ತಿನ್ಲಾರ ಕೆಟ್ಟಿರ್ತಾವಲ್ರಿ, ಅಂಥವು ತೊಗೊಂಡು ಹೋಗಿ ಆ ಒಂದು ಬ್ಯಾರಲ್ ಮಾಡೀನಿ ಸರ್. ಆ ಬ್ಯಾರಲ್ದಾಗ ಹಾಕಿ ಅದಕ್ಕೆ ಗೋಮೂತ್ರ ಹಾಕಿಬಿಡ್ತೀನಿ ಸರ್. ಗೋಮೂತ್ರ ಹಾಕಿದಾಗ ಕೆಳಗಡೆ ಒಂದು ನಳ ಕೊಟ್ಟಿನಿ ಸರ್, ಟ್ಯಾಪ್ ಕೊಟ್ಟಿನಿ, ಅದಕ್ಕೆ ಅದೆಲ್ಲ ಕಳತ್ ಕಳತ್ ಕಳತ್ ತಳಗ ಒಂದು ರಸಾಯನ ಬರ್ತೈತ್ರಿ, ಅದರ ರಸಾಯನನೂ ಬಳಸ್ತೀನಿ ಸರ್. ಇಷ್ಟೆಲ್ಲ ಈ ಆರ್ಗ್ಯಾನಿಕ್ ಪರಿಕರಗಳನ್ನು ಬಳಸ್ಕೊತೀನಿ ಸರ್. ಈಗ ನೀವು ಏನು ಹಣ್ಣುಗಳನ್ನ ಕೊಯ್ಲು ಮಾಡ್ತಿರಲ್ಲ, ಕೊಯ್ಲು ಮಾಡಿ ಮಾರ್ಕೆಟಿಗೆ ಕಳಿಸ್ಬೇಕು ಅಂತಂದಾಗ ಸುಮಾರು ನಾವು ಸ್ಟೋರೇಜ್ ಮಾಡಬೇಕಾಗ್ತದೆ. ಆ ಸಮಯದೊಳಗೆ ಇಂಥ ಔಷಧ, ಹೋಮಿಯೋ ಔಷಧ ನಿಮಗೆ ಅನುಕೂಲಕ್ಕೆ ಬರ್ತದೆ ಅಂತೀರಿ? ಬರುತ್ತಲ್ಲ ಸ್ಟೋರ್ ಮಾಡುವಾಗ, ಬೇರೆ ಪ್ರದೇಶಕ್ಕೆ ಕಳಿಸುವಾಗ, ಯಾಕಂತಂದ್ರೆ ಹಣ್ಣುಗಳು ಜಲ್ದಿ ಕೆಡುವಂತಹ ಪದಾರ್ಥಗಳವೆಲ್ಲ, ಅವುಗಳನ್ನ ಅಂದ್ರೆ ನಾವು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳಿ ಏನಂತೀವಿ, ಅದು ಇದು ಈ ಇಂಥ ಒಂದು ಔಷಧ ಬಳಸೋದ್ರಿಂದ, ಹೋಮಿಯೋ ಔಷಧ ಬಳಸೋದ್ರಿಂದ ನಿಮ್ ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗ್ತದ ಹೆಂಗ, ಬಹಳ ದಿವಸ ಕೆಡ್ಲಾರ್ದಂಗ ನಾವು ಸ್ಟೋರ್ ಮಾಡಬಹುದು ಹೆಂಗ, ಇದನ್ನೇನಾದ್ರೂ ತಾವು ನೋಡಿದ್ರಿ? ಇಲ್ಲಿ ಸರ್ ನಾನು ಈಗ ಸ್ಟೋರ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಾನು ಏನು ಬಳಸಲ್ಲ ಸರ್, ನಾನು ನಾರ್ಮಲಿನ ರೆಗ್ಯುಲರ್ ಆಗಿ ಅದನ್ನ ಬಳಸ್ಕೋತಿದ್ದೀನಲ್ಲ ಸರ್. ಅಡ್ಡಿ ಇಲ್ಲ. ಈಗ ನೀವು ಬೇರೆ ಮಾರ್ಕೆಟಿಗೆ ಕಳಿಸ್ತಾ ಇರ್ತೀರಿ, ಅವಾಗ ಟೈಮ್ ಹೆಚ್ಚಿಗೆ ಹೋಗ್ತದ, ಆ ಸಮಯದೊಳಗೆ ಕೆಡಬಾರದಲ್ಲ ಹಣ್ಣುಗಳು. ಇಲ್ಲ, ಆತರ ಆತರ ಏನು ಆತರ ಏನು ಹಂಗ ಅದನ್ನ ಮಾಡಿ ಮಾರ್ಕೆಟ್ ಕಳ್ಸೋದ ಏನ್ ಮಾಡಲ್ಲ ಸರ್. ನಾರ್ಮಲ್ ಆಗಿ ಯಾವಾಗ ಯಾವಾಗ ಏನ್ ಕೊಟ್ಟಿರ್ತೀನಿ ಅದನ್ನೇ ಕರೀರಿ. ಆಮೇಲೆ ಬರೇ ಹಣ್ಣು ಕಟ್ ಮಾಡೋದು ಸೀದಾ ಕಳ್ಸೋದು, ಸೀದಾ ಕಳ್ಸೋದು ಅಷ್ಟೇ. ಅವಾಗ ಹಣ್ಣು ಕಟ್ ಮಾಡಿ ಟೈಮ್ನಾಗ ಏನೋ ಅದಕ್ಕೆ ಔಷಧ ಹೊಡೋದು, ಅದು ಹೋಮಿರೋ ಹೊಡ್ರಿ, ಯಾವ್ದಾರ ಹೊಡಲಿ ಏನು ಹೊಡೆದ್ ಕಳ್ಸಲ್ಲ ಸರ್ ನಾನು. ಹಂಗ ಜನರಲ್ ಆಗಿ ಏನ್ ಕಳ್ಸುತ್ತೆ ಹಂಗೆ ಕಷ್ಟ ಅಂದ್ರೆ ಯಾವಾಗ ಯಾವಾಗ ಸ್ಪ್ರೇ ಮಾಡಿರಿ ಅದಷ್ಟೇ ಕೆಲ್ಸಕ್ಕೆ ಬಂದ. ಅಷ್ಟೇ ಕೆಲ್ಸಕ್ಕೆ ಬಂದ. ಅಂದ್ರೆ ನೀವು ಒಂದು ಗಮನಿಸಿದ ಪ್ರಕಾರ ನಾ ಏನ್ ಕೇಳುದಂತಂದ್ರ, ಈಗ ಮೊದ್ಲ ಹಣ್ಣುಗಳು ಒಂದು ದಿವಸ ಚಲೋತ್ನಾಗೆ ಇರ್ತಿದ್ದು, ಕೆಡ್ಲಾರದೆ ಉಳಿತಿದ್ದು, ಈಗ ಇಂಥ ಒಂದು ಔಷಧ ಬಳಸೋದ್ರಿಂದ ಒಂದ್ ದಿವಸ ಎಕ್ಸ್ಟ್ರಾ ಅವು ಚಲೋತ್ನಾಗೆ ಉಳಿತಾ ಇದ್ದಾವ, ಕೆಡ್ಲಾರದೆ ಉಳಿತಾ ಇದ್ದಾವ, ಇಂಥದ್ದೇನಾದ್ರೆ ತಾವು ಗಮನಿಸಿದ್ರಿ? ಈ ತರ ನಾ ಏನ್ ಗಮನಿಸಿಲ್ಲ ಸರ್. ಮೊದಲು ನಾನು ಇದು ಯೂಸ್ ಮಾಡ್ಕಿಂತ ಮುಂಚಿತವಾಗಿ ನನ್ನ ಕಾಯಿ ಹರಿದ ತಕ್ಷಣ ಒಂದನೇ ಬಿಟ್ಟು ಎಂಡೆ ದಿನಕ್ಕೆ ಮ್ಯಾಗಿನ ಕಾಯಿ ಎಲ್ಲ ಕಪ್ ಕಪ್ ಕಪ್ ಆಕೆ, ಅದನ್ನೇ ಕೇಳುದು ನಾನು. ಕಪ್ ಕಪ್ ಆಕಿತ್ರಿ ಅಂದ್ರೆ ಫುಲ್ ಕಪ್ ಕಪ್ ಆಗಿಬಿಡ್ತಿದ್ರಿ ಕಾಯಿನ, ಬೇರೆ ಹಸರಿದ್ದು ಹೋಗಿ ಕಪ್ ಆಗಿಬಿಡ್ತಿದ್ರಿ ನೆಕ್ಸ್ಟ್ ಡೇನ. ಬಟ್ ಈ ವರ್ಷ ಏನ ಆಗದಲ್ರಿ, ನಾನು ಒಂದ್ ವರ್ಷ ಪೂರ್ತಿ ಏನು ಬಳಸ್ಕೋತ ಬಂದಿನಲ್ರಿ, ಅವಾಗ ಅದ ಕಾಯಿ ಎರಡ್ ಮೂರ್ ದಿನ ನಾಲ್ಕು ದಿನ ಆದ್ರೂ ತನ್ನ ಗ್ರೀನ್ನೆಸ್ ಕಳ್ಕೊಳ್ಳ ಇಲ್ಲಿ ಒಂದು ಪ್ರಭಾವ ಅದ, ಅದ್ರ ಪರಿಣಾಮ ಅದ ಅಂತ. ಅಂದ್ರ ನಾವು ಚಿಂತೆ ಮಾಡಂಗಿಲ್ಲ, ಈಗ ಒಂದ್ ವೇಳೆ ನಾವು ಕೊಯ್ಲು ಮಾಡಿದ್ರು ಸಹಿತ ಜಲ್ದಿ ಕೆಟ್ಟ ಹೋಗ್ತದಪ್ಪ ಅನ್ನುವಂತ ಚಿಂತೆ ಸಹಿತ ನಾವು ಮಾಡಂಗಿಲ್ಲ. ಈಗ ಈ ಒಂದು ಔಷಧ ಸಿಂಗಲ್ ಆಗಿ ನೀವು ಬಳಸಿರೋ ಅಥವಾ ಬೇರೆ ಈಗ ತಾವ್ ಹೇಳಿದ್ರೆ ಜೀವಾಮೃತ ಏನು ಸಾವಯವ ದ್ರವ್ಯಗಳದಾವ, ಇದನ್ನ ಸಿಂಗಲ್ ಆಗಿ ಬಳಸಿ? ಸಿಂಗಲ್ ಆಗಿ ಬಳಸಿ, ಬೇರೆ ಜೋಡಿ ಮಿಕ್ಸ್ ಮಾಡಿ ಬಳಸಿಲ್ಲ. ಇದ್ರದ್ದು ಖರ್ಚಿನ ಬಗ್ಗೆ ಅದೆಲ್ಲ ಏನ್ ಹೇಳ್ಬಹುದು ನೀವು? ಖರ್ಚು ಏನು ಭಾಳ ಇಲ್ಲ ಸರ್, ಏನೂ ಇಲ್ಲ. ಏನೂ ಇಲ್ಲ ಸರ್, ಒಂದು ರೂಪಾಯಿ ಅಷ್ಟು ತೊಗೋತಾರೆ ಸರ್, ಒಂದು ಲೀಟ್ರಕ್ಕೆ ಅವರು ಒಂದು ಲೀಟ್ರ್ ಮಾಡಿ ಕೊಡ್ತಾರೆ ರೀ, ಒಂದು ನೂರು ರೂಪಾಯಿ ಅಷ್ಟು ತೊಗೋತಾರೆ. ಅದೇ ಔಷಧ ನಾವು ಅದನ್ನು ನಮ್ಮ ಸಮಸ್ಯೆನ ನಾವು ನೀಗಿಸಬೇಕಾಗಿತ್ತಂದ್ರೆ ಹೊರಗೆ ಕೆಮಿಕಲ್ಗೆ ಹೋಗಿದ್ದೆ ಅಂದರೆ ಒಂದು 1500-1600 ರೂಪಾಯಿ ಒಂದು ಲೀಟ್ರಕ್ಕೆ ಔಷಧ ಹೋಗತ್ರಿ ಅದು. ಇದೇ ಸಮಸ್ಯೆನ ಈ ಹೋಮಿಯೋ ಬದಲಾಗಿ ನಾವು ಏನಾರ ಕೆಮಿಕಲ್ಗೆ ಹೋದೇವು ಅಂದ್ರೆ, ಬಟ್ ಅದು 1500-1600 ರೂಪಾಯಿ ಆಗೋದು, ಒಂದು 100 ರೂಪಾಯಿದಾಗ ಮಾಡಿಕೊಡ್ತಾರೆ ಅವ್ರು. ಬಹಳ ಖರ್ಚಿಲ್ರಿ, ಅಡ್ಡಿ ಇಲ್ಲ. ಏನು ಖರ್ಚಿಲ್ಲ, ಏನು ಖರ್ಚಿಲ್ಲ ಅನ್ಕೋಬಹುದ್ರಿ ಅದಕ್ಕೆ. ಸಂಗಮೇಶ್ವರ, ಈಗ ನೋಡ್ರಿ ತಾವು ಪೇರು ಹಣ್ಣಿನೊಳಗೆ ಇದನ್ನು ಬಳಸಿದ್ರಿ, ಇದರ ಒಂದು ಪರಿಣಾಮಗಳು ಕೂಡ ನಿಮಗೆ ಬಹಳ ಅನುಕೂಲಕರವಾಗಿ ಕಂಡು ಬಂದವ. ಈಗೇನು ಬೇರೆ ಗಿಡಗಳದಾವ ತಮ್ಮಲ್ಲಿ? ಅರಣ್ಯ ಕೃಷಿ ಮಾಡ್ತಾ ಇದ್ರಿ, ಬೇರೆ ಗಿಡಗಳು ಕೂಡ ಇದ್ದಾವ. ಇಂಥ ಗಿಡಗಳ ಮೇಲೆ ಕೂಡ ನಾವು ಹೋಮಿಯೋ ಔಷಧವನ್ನ ಉಪಯೋಗ ಮಾಡಬಹುದು, ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ ನಿಮ್ಮಲ್ಲಿ ಬಂದದಲ್ಲ? ಹೆಂಗ ಬಂದದಲ್ಲ ಸರ್, ಬಂದದಲ್ಲ. ಯಾಕಂತಂದ್ರೆ ಈಗ ಶ್ರೀಗಂಧ ಏನು ತಾವು ಬೆಳೀತಾ ಇದ್ದೀರಿ, ಮಹಾಗನಿ ಬೆಳೀತಾ ಇದ್ದೀರಿ, ಆದ್ರೆ ಟಿಂಬರ್ ಕ್ವಾಲಿಟಿ ಇಂಥ ಒಂದು ಔಷಧದಿಂದ ಹೆಚ್ಚು ಮಾಡಬಹುದು? ಮಾಡಬಹುದು, ಇದ್ರ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ದೀರಿ? ಏನು ನಿಮ್ಮ ಗಿರೀಶ್ ಭದ್ರಗೌಡ ಅವ್ರು ಏನಿದ್ದಾರೆ, ಅವ್ರ ಜೊತೆಗೆ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿರಿ, ಮುಂದಿನ ದಿವಸಗಳಲ್ಲಿ ಏನ್ ಮಾಡಬಹುದು ಅಂತೇಳಿ. ಈಗ ನಾನೇ ಡಿಸೈಡ್ ಮಾಡಿನಿ ಸರ್, ಮೊದಲ ಈಗ ಅವ್ರು ಕೊಟ್ಟಿದ್ದ ಔಷಧ ನನಗೆ ಮೊದಲು ತೃಪ್ತಿಕರ ಅನ್ಸ್ಬೇಕಲ್ರಿ, ನನಗೆ ಬದಲಾವಣೆ ಕಾಣಬೇಕಲ್ರಿ. ಅದಕ್ಕಾಗಿ ನಾನು ಇಡೀ ಹೊಲಕ್ಕೆ ನಾನು ಇಡೀ ಬೆಳೆಗೆ ನಾನು ಬಳಸಿಲ್ಲ ಸರ್, ಅದನ್ನ ಕೇವಲ ಪ್ಯೂರ್ ಮೇಲೆ ಮಾತ್ರ. ಈಗ ಅನ್ಸೈತೆ ಸರ್, ಈಗ ಪರಿಣಾಮ ನಿಮ್ಗೆ ಈಗ ಚಲೋ ಪರಿಣಾಮ ಅನ್ಸೈತೆ. ಈಗ ನನ್ನ ಏನು ನನ್ನ ತೋಟದಾಗ ಏನೇನು ಬೆಳೆದಾವು ಆ ಎಲ್ಲ ಬೆಳೆಗಳ ಮೇಲೂ ಇದನ್ನ ಪ್ರಯೋಗ ಮಾಡಬೇಕು, ಬಳಸಬೇಕು ಅಂತ ತಕ್ಷಣ ಬಂದದ ಸರ್. ಬಳಸ್ತೀನಿ ಸರ್ ಈಗ ಮುಂದಿನ ದಿನಮಾನದಾಗ. ಅಡ್ಡಿ ಇಲ್ಲ, ಬಹಳ ಒಂದು ಸಕಾರಾತ್ಮಕವಾದಂತಹ ಒಂದು ರಿಸಲ್ಟ್ ನಿಮಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಸಹಿತ ಏನು ಆಶಾದಾಯಕವಾದಂತಹ ದಿನಗಳದಾವ ಅಂತೇಳಿ ನಾವು ಅನ್ಕೊಳ್ಳೋಣ. ಸಂಗಮೇಶ್ ವಿಜಾಪುರ ಅವರೇ, ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದಾಗ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? 9741-362217. ಆತ್ಮೀಯರೇ, ಸಂಗಮೇಶ್ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9741-3622-17 ಈ ನಂಬರ್ನ ಸಂಪರ್ಕ ಮಾಡಿ ಅವರ ಪ್ರಯೋಗಗಳ ಬಗ್ಗೆ ತಾವು ಕೇಳಬಹುದು. ಒಳ್ಳೆಯದು ಸಂಗಮೇಶ್ ವಿಜಾಪುರ ಅವರೇ, ಹೊಸ ಏನು ವಿಚಾರಗಳಿಗೆ ತಾವು ಸ್ಪಂದಿಸಿ ಪ್ರಯೋಗ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಈ ಏನು ಹೊಸ ಪ್ರಯೋಗ ಇದೆ, ಇದು ಬೇರೆ ಬೇರೆ ಬೆಳೆಗಳ ಮೇಲೆ ಕೂಡ ಪ್ರಯೋಗ ಮಾಡಿಕೊಂಡು ಅದರೊಳಗೂ ಕೂಡ ಯಶಸ್ವಿ ಆಗ್ರಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ. ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ನಮಸ್ಕಾರ ಸರ್. ಇದುವರೆಗೆ ವಿಜಯಪುರ ಜಿಲ್ಲೆ ಮುಳವಾಡ ಗ್ರಾಮದ ಸಾವಯವ ಮತ್ತು ಸಮಗ್ರ ಕೃಷಿಯ ಪ್ರಗತಿಪರ ಯುವ ರೈತರಾದ ಸಂಗಮೇಶ್ ವಿಜಾಪುರ್ ಅವರೊಂದಿಗಿನ ಪೇರು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳೋಣಂತ. ಮಾತುಕತೆಯನ್ನ ನಡೆಸಿಕೊಡುವವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ ಅವರು ಕೂಡ ಇದ್ದಾರೆ. ಗಿರೀಶ್ ಭದ್ರಗೌಂಡ ಅವರು ತಮಗೆ ಗೊತ್ತಿರುವಂಗ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಹೋಮಿಯೋ ಔಷಧಿ ಬಳಸುವಂತಹ ಒಂದು ನಿಟ್ಟಿನೊಳಗೆ. ಗಿರೀಶ್ ಅವರೇ, ಈಗ ಏನು ಸಂಗಮೇಶ್ ಅವರು ಮಾಡಿದಂತಹ ಪ್ರಯೋಗದ ಪೇರಲ ಗಿಡಗಳ ಮೇಲೆ ಅವರು ಅದನ್ನು ಬಳಸಿದ್ದಾರೆ ಮತ್ತು ಒಳ್ಳೆ ಫಲಿತಾಂಶ ಕೂಡ ಪಡೆದಿದ್ದಾರೆ. ಯಾವ್ಯಾವ ಔಷಧ ಅವರಿಗೆ ಈ ಒಂದು ಪೇರಲ ಗಿಡದ ಮೇಲೆ ಬಳಸುವಂತಹ ಒಂದು ಸಂದರ್ಭ ಬಂದಿದೆ ಮತ್ತು ಅದರಿಂದ ಏನೇನು ವೈಜ್ಞಾನಿಕವಾಗಿ ಏನ ಪರಿಣಾಮಗಳು ಅವರು ಕಂಡುಕೊಂಡಿದ್ದಾರಲ್ಲ, ಅದರ ವೈಜ್ಞಾನಿಕ ವಿಶ್ಲೇಷಣೆ ಯಾವ ರೀತಿ ಇರ್ತದಂತ್ರಿ? ಯಾವ್ಯಾವ ಸಮಯದೊಳಗೆ ಅವರು ಅದನ್ನು ಬಳಸಿದ್ರು, ನೀವು ಯಾವಾಗ ಹೇಳಿದ್ರಿ, ಯಾವಾಗಿಂದ ಬದಲಾವಣೆಗಳು ಆಗಕ್ಕೆ ಶುರುವಾದವು? ಮತ್ತು ಈ ಒಂದು ಔಷಧ, ನಾವು ಸಾಮಾನ್ಯವಾಗಿ ರೈತರು ಅಂತಂದ ಮೇಲೆ ಖರ್ಚಿನ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ, ಅದರ ಪಾರಿಸರಿಕ ಪರಿಣಾಮಗಳ ಬಗ್ಗೆ ಕೂಡ ವಿಚಾರ ಮಾಡಬೇಕಾಗ್ತದೆ. ಮಣ್ಣಿನ ಪರಿಸರ ಇರಬಹುದು, ಆಮೇಲೆ ಸುತ್ತಮುತ್ತಲಿನ ಪರಿಸರ ಇರಬಹುದು, ಎಲ್ಲದರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ. ಒಂದು ಆರ್ಥಿಕತೆ ಬಗ್ಗೆ ನಾವು ವಿಚಾರ ಮಾಡುವಂತಹ ಒಂದು ಸಂದರ್ಭ ಕೂಡ ಇರ್ತದೆ ಮತ್ತು ಅದರ ಭವಿಷ್ಯದ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು. ಯಾವ ರೀತಿ ಸಂಗಮೇಶ್ ಅವರಿಗೆ ತಾವು ಮಾರ್ಗದರ್ಶನ ಮಾಡಿದ್ರಿ? ಸಂಗಮೇಶ್ ಅವರು ನಾವು ತೊಟ್ಟಕ್ಕೆ ಹೋದಾಗ ಅವ್ರದ್ದು ಒಂದು IFS ಮಾಡೆಲ್ನ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ದು ಒಂದು ಚಿತ್ರೀಕರಣ ಮಾಡ್ಲಿಕ್ಕೆ ಹೋದಾಗ ಬೆಳೆಗಳು ನೋಡಿದೆ ಸರ್. ನಾವು ನೋಡೋಣ, ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಅವರಿಗೆ ಅದು ಹೇಳಿದೆ ನಾವು. ಈ ಥರ ಸಮಸ್ಯೆ ಇದ್ದಾಗ ನಾವು ಹೋಮಿಯೋಪತಿಯಿಂದ ಬೇರೆ ರೈತರನ್ನು ಸಾಕಷ್ಟು ಪರಿಣಾಮಕಾರಿಯಾಗಿ ರಿಸಲ್ಟ್ ಬಂದಿದ್ದದ ಟೆಸ್ಟ್ ಮಾಡಿದ್ದು. ಅದಕ್ಕೆ ಇದಕ್ಕೆ ಬೇಕಾದಂಥ ಏನು ಸಮಸ್ಯೆಗಳಿದಾವೆ ಅವು ನೀವು ಶೇರ್ ಮಾಡ್ಕೋರಿ, ಅದಕ್ಕೆ ಒಂದು ಪ್ರಯೋಗ ಮಾಡಿ ನೋಡ್ರಿ, ನೀವು ಮೊದಲೇ ಒಂದು ಸ್ವಲ್ಪ ಪ್ರಯೋಗ ಮಾಡಿ ನೋಡ್ರಿ, ಅದ್ರಲ್ಲಿ ಪರಿಣಾಮಕಾರಿ ರಿಸಲ್ಟ್ ಬಂದಾಗ ಮುಂದೆ ಕಂಟಿನ್ಯೂ ಮಾಡಕ್ಕೆ ಬರ್ತೈತಿ ಅಂತೇಳಿ ಅವರು ನಮಗೆ ಪ್ರತಿಯೊಂದು ಏನೇ ಸಮಸ್ಯೆ ಇದ್ದಾಗ ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತಾರೆ, ಈ ಥರ ಸಮಸ್ಯೆ ಇದೆ, ಈ ಥರ ಅಂತೇಳಿ. ಅಂದರೆ ಎಲ್ಲ ಸಮಸ್ಯೆನೂ ಒಂದೇ ಥರ ಇರಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಸಮಸ್ಯೆಗಳಿರ್ತಾವೆ. ಅದಕ್ಕೆ ನಾವು ವಾಟ್ಸಪ್ಪಲ್ಲಿ ಗಿಡಗಳದ್ದು ಫೋಟೋ ತರಿಸ್ಕೊಡ್ತೀವಿ. ಅದಕ್ಕೆ ಬೇಕಾದ ನ್ಯೂಟ್ರಿಷನ್ ಇನ್ ಡೆಫಿಷಿಯನ್ಸಿ ಇತ್ತಂದ್ರೆ ಎಲೆಗಳು ಹಳದಿ ಆಗುವ ಚಾನ್ಸಸ್ ಇರ್ತಾವೆ, ಇಲ್ಲ ಈ ಗುಲಾಬಿ ಕಲರ್ ಡಾಟ್ ಡಾಟ್ ತಿರುಗುವುದು ಇರ್ತಾವೆ, ಆಮೇಲೆ ಹೂ ಉದುರುದು ಇರ್ತೈತಿ. ಹಿಂಗೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಸಮಸ್ಯೆಗಳಿರ್ತಾವೆ. ಆ ಸಮಸ್ಯೆಗಳಿಗೆ ಫಾರ್ ಎಕ್ಸಾಂಪಲ್ ಈಗ ನಮಗೆ ಗ್ರೋತ್ ಕಡಿಮೆ ಇತ್ತು ಅಂತ ತಂದಾಗ ಅದಕ್ಕೆ ನಾವು ಕೆಲವೊಂದು ಹೋಮಿಯೋದಲ್ಲಿ ಮೆಡಿಸಿನ್ ಯೂಸ್ ಮಾಡ್ತೀವಿ. ಅದಕ್ಕೆ ಕ್ಯಾಲೆಂಡ್ರಲ್ಲ ಅಂತ ಮೆಡಿಸಿನ್ಸ್ ಬರ್ತೈತಿ. ಆಮೇಲೆ ಏನರ ಸಣ್ಣ ಪುಟ್ಟ ಕೀಟಗಳ ಸಮಸ್ಯೆ ಇದ್ವು ಅಂತಂದ್ರೆ ಅಜಾದ್ರಿಕಾ ಇಂಡಿಕಾ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಸೈಲೇಷಿಯಾ ಯೂಸ್ ಮಾಡ್ತೀವಿ, ಅರೆನಿಕಾ ಯೂಸ್ ಮಾಡ್ತೀವಿ. ಹಿಂಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೆಡಿಸಿನ್ಸ್ ಇರ್ತಾವೆ. ನಾವು ಯಾವುದೇ ಒಂದು ಮೆಡಿಸಿನ್ ಬರೀ ಹೇಳಿದ ತಕ್ಷಣ ನಾವು ಮೆಡಿಸಿನ್ ಕೊಡಾಗಲ್ಲ, ಅವರು ವಾಟ್ಸಪ್ ಅಲ್ಲಿ ಅದನ್ನು ಕಳಿಸ್ತಾರೆ, ಅದರ ಲಕ್ಷಣಗಳನ್ನೆಲ್ಲ ಲಕ್ಷಣಗಳನ್ನು ನೋಡ್ತೀವಿ. ನೋಡಿ ಅವರಿಗೆ ಅದಕ್ಕೆ ಪೂರಕವಾದಂಥ ನಾವು ಮೆಡಿಸಿನ್ ರೆಡಿ ಮಾಡಿಕೊಡ್ತೀವಿ. ರೂಟಿ ಕೊಡಬೇಕು ಅಥವಾ ಏನ ಎಲೆಗಳಿಗೆ ಸ್ಪ್ರೇ ಮಾಡಬೇಕು ಅಂತೇಳಿ. ಅದ್ರ ಜೊತೆ ನಾವು ಇನ್ನೊಂದು ಏನು ಮಾಡ್ತೀವಿ, ಸ್ವಲ್ಪ ಅದ್ರ ಬಗ್ಗೆ ಕೇಸ್ ಸ್ಟಡಿ ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ಈಗ ಒಮ್ಮೆ ನಾವು ಅವ್ರು ಹೇಳಿದ ತಕ್ಷಣ ಒಮ್ಮೆ ಮೆಡಿಸಿನ್ ಇದನ್ನು ಮಾಡೋದು, ಆಮೇಲೆ ಮೆಡಿಸಿನ್ ಪ್ರಿಪೇರ್ ಮಾಡಬೇಕಾಗ್ತೈತಿ, ಕಾಂಬಿನೇಷನ್ ಮಾಡಬೇಕಾಗ್ತೈತಿ. ಅದಕ್ಕೆ ನಮ್ಮ ಜೊತೆ ನಮ್ಮ ಡಿ ವಿ ರಾಮಣರಾವ್ ಸರ್ ಕೂಡ ಡಿಸ್ಕಷನ್ ಮಾಡ್ತೀವಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅದ್ರ ಕಾಂಪೋಸಿಷನ್ ಅದರದೇ ಆದಂಥ ಒಂದು ಡಿವೈಸ್ ಮಾಡಿದ್ರು, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ನಾವು ಅದನ್ನು ವೈಬ್ರೇಟ್ ಮಾಡ್ತೀವಿ. ಅಂದರೆ ಆ ಮೆಡಿಸಿನ್ ಕ್ವಾಲಿಟಿ ಹೆಚ್ಚಾಗ್ತದೆ. ಅದನ್ನು ನಾವು ತಿಳ್ಕೊಂಡು ನಾವು ಅವರಿಗೆ ಕೊಡ್ತೀವಿ, ಅದನ್ನು ಯಾವ ರೀತಿ ಯಾವುದು ರೂಟ್ ಜೋನಿಗೆ ಬಿಡಬೇಕು, ಯಾವುದು ಸ್ಪ್ರೇ ಮಾಡಬೇಕು, ಎಷ್ಟು ಪ್ರಮಾಣ ನೀರಿನಲ್ಲಿ ಮಿಕ್ಸ್ ಮಾಡಬೇಕು, ಇದು ಪ್ರತಿಯೊಂದು ರೈತರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಕೊಡ್ತೀವಿ. ಇದು ಮೆಡಿಸಿನ್ ಕೊಟ್ಟಾದ್ಮೇಲೆ ಅವ್ರ ಮರೆತರು ಕೂಡ ನಾವೇ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತೀವಿ, ಹೆಂಗದ ಫೋಟೋ ಕಳಿಸ್ರಿ, ಅದು ಯಾವ ರೀತಿ ಅದ್ರ ಪರಿಣಾಮಕಾರಿ ಅದ, ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರ್ತೀವಿ. ಒಂದು ಕೇಸ್ ಸ್ಟಡಿ ಆಗಬೇಕು, ರೈತರಲ್ಲಿ ಒಂದು ನಂಬಿಕೆ ಬರಬೇಕು, ನಾವು ವಿಷಮುಕ್ತ ಆಹಾರ ಬೆಳಿಬೇಕು. ಮತ್ತು ಈ ಮೆಡಿಸಿನ್ ನಮ್ಮದು ಮೆಡಿಸಿನ್ ಅದಲ್ರಿ, ಸಾವಯವ ಜೊತೆ ಕಾಂಬಿನೇಷನಲ್ಲಿ ಭಾಷಣ ಕೆಲಸ ಮಾಡ್ತದೆ. ಸಾವಯವ ಆಯ್ತು, ನಾವು ಏನು ಗೋಕುಪಾಮೃತ, ಜೀವಾಮೃತ, ಪಂಚಗವ್ಯ ಇವೆಲ್ಲ ಏನು ಯೂಸ್ ಮಾಡ್ತೀವಿ, ಘನ ಜೀವಾಮೃತ, ಅದೆಲ್ಲ ಇವು ಒಂದು ರೀತಿ ಅದಕ್ಕೆ ಪೋಷಕಾಂಶ ಕೊಡೋದಾಯ್ತು. ಆಮೇಲೆ ಈ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗ್ತಾವಲ್ಲ ಪ್ಲಾಂಟ್ ಅಲ್ರಿ, ಅದನ್ನ ಇದು ಹೋಮಿಯೋ ಮೆಡಿಸಿನ್ ಭಾಳ ಚಂದ ಬ್ಯಾಲೆನ್ಸ್ ಮಾಡ್ತೈತಿ. ಅಂದ್ರೆ ಆ ಫ್ಲವರ್ ಉದುರ್ಲಾರ್ದಂಗ, ಕಾಯಿ ಸೈಜ್ ಬರುವಂಗ. ಇದನ್ನ ನಾವು ಪ್ರಯೋಗ ಲಾಸ್ಟ್ 3 ವರ್ಷದಿಂದ ನಾವು ಸಾಕಷ್ಟು ಜನ ರೈತರಿಗೆ ಇದನ್ನ ಪ್ರಾಯೋಗಿಕವಾಗಿ ಬಳಸಲಿಕ್ಕೆ ಕೊಟ್ಟಿದ್ದೀವಿ. ನಾವು ರೈತರಿಗೇನೆ ಜಾಸ್ತಿ ನಾವು ಒತ್ತಾಯ ಮಾಡಂಗಿಲ್ಲ, ಇದನ್ನ ನಿಮ್ಮಲ್ಲಿ 1 ಎಕರೆದಲ್ಲಿ ಅಥವಾ 1/2 ಎಕರೆದಲ್ಲಿ ಪ್ರಯೋಗ ಮಾಡಿ ನೋಡ್ರಿ, ಇದ್ರದ್ದು ಒಳ್ಳೆ ಫಲಿತಾಂಶ ಬಂದ್ರೆ ಮುಂದುವರಿರಿ ಅಂತ ನಿರ್ಧಾರ ಅವರಿಗೆ ಬಿಟ್ಬಿಡ್ತೀವಿ, ನಿರ್ಧಾರ ಅವ್ರಿಗೆ ಬಿಟ್ಬಿಡ್ತೀವಿ. ಹಿಂಗಾಗಿ ರೈತರು ಏನ್ ಮಾಡ್ತಾರೆ, ಇವತ್ತ 1 ಎಕರೆ ಯೂಸ್ ಮಾಡಕತ್ತವ್ರು 8 ಎಕರೆ 10 ಎಕರೆ ಒಯ್ತಾರ, ಯೂಸ್ ಮಾಡ್ತಾರ, ಆಮೇಲೆ ತಮ್ಮ ಸಮಸ್ಯೆಗಳನ್ನ ಹೇಳ್ತಾರ. ಇವತ್ತ ನಾವು 5 ಎಕರೆ ನಾವು ಪ್ರಾಯೋಗಿಕ ಸ್ಟಾರ್ಟ್ ಮಾಡಿದ್ದು, ಹೋದ ವರ್ಷ ಬಿಜಾಪುರಲ್ಲಿ 5,000 ಎಕರೆ ತನಕ ಮುಟ್ಟಿದೆ, ಆಮೇಲೆ ರೈತರು ಅದ್ರದ್ದು ಹೇಳ್ತಾರ. ಮತ್ತೆ ಇದರಿಂದ ಯಾವುದೇ ರೀತಿ ಇನ್ನೊಂದು ಅಡ್ಡ ಪರಿಣಾಮ ಇಲ್ಲ, ಮಣ್ಣಿಗೂ ಅಡ್ಡ ಪರಿಣಾಮ ಇಲ್ಲ, ಪ್ರಾಣಿಗಳ ಮನುಷ್ಯರಿಗೂ ಇದ್ರದ್ದು ಅಡ್ಡ ಪರಿಣಾಮ ಇಲ್ಲ. ಒಂದು ಮುಂದಿನ ಪೀಳಿಗೆ ಒಂದು ವಿಷಮುಕ್ತ ಆಹಾರ ಒಳ್ಳೆ ಒಂದು ಭೂಮಿನ ಸೃಷ್ಟಿ ಮಾಡ್ಬೇಕಂತ ಹೇಳಿ. ಈಗ ಅವ್ರು ಹೇಳೋ ಪ್ರಕಾರ ಪೇರಲದ ಒಂದು ಕ್ವಾಲಿಟಿ ಏನದ, ಗುಣಮಟ್ಟ ಅದು ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಹಣ್ಣುಗಳಲ್ಲಿ ಅಥವಾ ಎಲ್ಲಾ ಏನು ಕಾಯಿಪಲ್ಲೆ ಇರಬಹುದು, ಆಮೇಲೆ ಧಾನ್ಯಗಳಿರ್ಬೋದು, ಎಲ್ಲದರೊಳಗೂ ಕ್ವಾಲಿಟಿ ಅನ್ನುವಂಥದ್ದು, ಟೇಸ್ಟ್ ಅನ್ನುವಂಥದ್ದು ಇಂಪ್ರೂವ್ ಸುಧಾರಣೆ ಆಗ್ತದೆ. ಖಂಡಿತ ಸರ್, ನಾವು ಅದನ್ನ ಚೆಕ್ ಮಾಡಿದ್ವಿ ಸರ್. ಆಕ್ಚುಲಿ ನಾನು ಮೊದಲೇ ವರ್ಷ ನಮ್ಮ ಇಲ್ಲಿ ಅಥಾರಿಟಿಯಲ್ಲಿ ನಮ್ದು ಒಂದು 4 ಎಕರೆ ಎರಿ ಜಮೀನಿತ್ತು ಸರ್. ನಾನು ಯಾವುದೇ ರಾಸಾಯನಿಕ ಬಳಸ್ತಿದ್ದೇನೆ, ಹೋಮಿಯೋದಿಂದಾನೆ ಜೋಳ ಮತ್ತು ಗೋಧಿ ಬೆಳೆದು ನಾವು ಟೇಸ್ಟ್ ಕಂಪೇರ್ ಮಾಡಿದ್ದೀವಿ. ನಮಗೆ ಒಂದು ರೀತಿ ಅದರಿಂದ ಒಳ್ಳೆ ಟೇಸ್ಟು ಮತ್ತು ಕೀಪಿಂಗ್ ಕ್ವಾಲಿಟಿನೂ ಜಾಸ್ತಿ ಇದೆ. ಹೀಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಕಾಯಿಪಲ್ಲೆ ಆಗಿರ್ಬೋದು, ಇದರಲ್ಲಿ ಮತ್ತು ಕಾಯಿಪಲ್ಲೆನೂ ಕೂಡ ಬೇಗ ಬಾಡೋದಿಲ್ಲ ಸರ್, ಆ ಗುಣಧರ್ಮದೈತೆ. ಇದರಲ್ಲೆಲ್ಲ ನಾವು ತರಕಾರಿಯಲ್ಲಿನೂ ಕೂಡ ಪ್ರಯೋಗ ಮಾಡಿದ್ದೀವಿ. ಮತ್ತು ಇದರಲ್ಲಿ ಒಂದೇನು ಅಡ್ವಾಂಟೇಜ್ ಅಂತಂದ್ರೆ ಕೀಪಿಂಗ್ ಕ್ವಾಲಿಟಿ ಹೆಚ್ಚಾಗ್ತೈತಿ. ಆಮೇಲೆ ಈಗ ನಾವು ನಮ್ದು ಟ್ರಾನ್ಸ್ಪೋರ್ಟೇಷನ್ಗೆ ರೈತರಿಗೂ ಹೆಲ್ಪ್ ಆಗ್ತದೆ. ಇದರಲ್ಲಿ ಸಾಕಷ್ಟು ವಿಷಯಗಳದಾವ ಸರ್, ಲ್ಯಾಂಡ್ ಪ್ರಿಪ್ರೇಷನ್ ಹಿಡ್ಕೊಂಡು ಮುಂದೆ ಭೂಮಿ ಸುಧಾರಣೆ ಈ ತರದ ಎಲ್ಲ ರೀತಿನೂ ಅದಾವ. ಇದು ಮಾಡೋದ್ರಿಂದ ಒಂದು ಒಂದು ನಮ್ಮ ಉತ್ತಮವಾದಂತಹ ಆರೋಗ್ಯ, ಮಣ್ಣಿನ ಆರೋಗ್ಯನೂ ಸೃಷ್ಟಿ ಮಾಡಬಹುದು, ಬೆಳೆಗಳ ಆರೋಗ್ಯನೂ ಸೃಷ್ಟಿ ಮಾಡಬಹುದು, ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ನಾವು ನೋಡ್ರಿ. ಗಿರೀಶ್ ಅವರು, ಈಗ ಏನು ಹಣ್ಣಿನ ವಿಷಯ ಬಂದಾಗ ನಮಗೆ ಅದರೊಳಗಿನ ಪೋಷಕಾಂಶಗಳಿರ್ತಾವಲ್ಲ, ಈ ಔಷಧದಿಂದ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗುವಂಥದ್ದು, ಅದರೊಳಗೆ ಬದಲಾವಣೆ ಆಗುವಂಥದ್ದು, ಆಮೇಲೆ ಸಕ್ಕರೆ ಅಂಶ, ಈಗೇನು ಹೇಳಿದ್ರು ಸಂಗಮೇಶ್ ಅವರು, ಅದನ್ನು ಸ್ವಲ್ಪ ಸಿಹಿ ಅಂಶ ಹೆಚ್ಚಾಯಿತು ಅಂತೇಳಿ ಅನ್ನುವಂಥ ಮಾತು, ರುಚಿ ಬಂತು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಮೊದಲು ಸ್ವಲ್ಪ ಸಪ್ಪಗೆ ಅನಿಸ್ತಿತ್ತು, ಆಮೇಲೆ ರುಚಿ ಆಯಿತು ಅಂತಂದ್ರೆ ಸಕ್ಕರೆ ಅಂಶ ಇದರೊಳಗೆ ಹೆಚ್ಚು ಆಗಿದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ಔಷಧಗಳಿಂದ ಆ ಒಂದು ಪರಿಣಾಮ ಕೂಡ ಆಗ್ತದೆ. ಆಕ್ಚುಲಿ ಫಸ್ಟ್ ಅವರು ಕಾಯಿ ಸಪ್ಪಗೆ ಬಂತಂತ. ಈಗ ಏನಾಗ್ತದೆ ರೀ, ಈಗ ನಾವು ಯಾವುದೇ ಒಂದು ಹಣ್ಣು ಸಪ್ಪಂದ ತಿಂದು ಟೇಸ್ಟ್ ಮಾಡಿಂದ ನೆಕ್ಸ್ಟ್ ಒಂದು ಸ್ವಲ್ಪ ಸ್ವೀಟ್ ತೊಗೊಂಡಿದ್ದ ಅದು ಸ್ವೀಟ್ ಜಾಸ್ತಿ ಅನಿಸ್ತೈತಿ. ಈಗ ನಾವು ಕೆಲವೊಂದು ಟೈಮ್ ಏನು ಮಾಡ್ತೀವಿ, ಬಿಸ್ಕೆಟ್ ತಿಂದ ಟೀ ಕುಡಿದಾಗ ಟೀ ಸಪ್ಪೆ ಹೆಂಗೆ ಅನಿಸ್ತೈತಿ. ಹಂಗೆ ಈಗ ನಾವು ಮೊದಲು ಟೀ ಕುಡಿದು ಆಮೇಲೆ ಬಿಸ್ಕೆಟ್ ತಿಂದರೆ ಅದರದ್ದು ಇದು ಹೆಂಗೆ ಅನಿಸ್ತಂತ. ಈಗ ಅವರು ಸಪ್ಪಂದು ತಿಂದಿರ್ತಾರಲ್ಲ ಅದರದ್ದು ನೆಕ್ಸ್ಟ್ ನಾವೇನು ಫ್ರೂಟ್ಸ್ ಏನು ಮಾಡ್ತೀವಲ್ಲ ಅದಕ್ಕೆ ಸರಿ ಪ್ರಮಾಣ, ಯಾಕಂದ್ರೆ ಅವರು ಸಾಕಷ್ಟು ಇದು ನಮ್ಮ ಹೋಮಿಯೋ ಮೆಡಿಸಿನ್ ಆರ್ಗ್ಯಾನಿಕ್ ಮ್ಯಾನೂರ್ ಜೊತೆನೂ ಜಭಾಚಂದ ಕೆಲಸ ಮಾಡ್ತೈತಿ. ಅವರು ಘನ ಜೀವಾಮೃತ ಪಂಜಿ ಇದು ಅದೆಲ್ಲ ಬಿಡ್ತಾರೆ ಅವರು. ಅದ್ರ ಜೊತೆಗೆ ನಮ್ದು ಹೋಮಿಯೋ ಮೆಡಿಸಿನ್ ಕೂಡ ಸರಿಯಾದ ರೀತಿ ಕೆಲಸ ಮಾಡ್ತೈತಿ. ಅದು ಸಂಗಾತಿ ಮೆಡಿಸಿನ್ ಅಂತ ಹೇಳ್ಬೋದು ನಾವು. ಈಗ ನಮ್ದು ಸಾವಯವ ಆರ್ಗ್ಯಾನಿಕ್ ಮತ್ತು ನಮ್ದು ಹೋಮಿಯೋದು ಇದು ಮಾಡೋದ್ರಿಂದ ಏನಾಗ್ತದೆ, ಸೈಜ್ ನಾವು ಯಾವ್ದೇ ಒಂದು ಸಪ್ಪಗೆ ಇದ್ದಾಗ ತಿನ್ನೋದಕ್ಕಿಂತ ಸ್ವಲ್ಪ ಲಿಮಿಟೆಡ್ ಸ್ವೀಟ್ಸ್ ಇರ್ತದೆ. ಸ್ವೀಟ್ ಹೆಚ್ಚಂತೇನಾಗಿಲ್ಲ, ಬಟ್ ಆ ಕಾಯಿಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಅಡ್ಡಿಲ್ಲ. ಅಂದ್ರೆ ಏನು ಇದ್ರೊಳಗೆ ಈ ಪೋಷಕಗಳ ಜೊತೆಗೆ ಈ ಫ್ರುಕ್ಟೋಸ್ ಅಂಶ ಆಗ್ಲಿ ಅಥವಾ ಗ್ಲುಕೋಸ್ ಅಂಶ ಆಗ್ಲಿ ಇದು ಸ್ವಲ್ಪ ಪ್ರಮಾಣದೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗುವಂತ ಬ್ಯಾಲೆನ್ಸ್ ಮಾಡಬಹುದು. ಅಡ್ಡಿಲ್ಲ, ಬಹಳ ಒಳ್ಳೆ ಪ್ರಯೋಗ ತಾವು ಮಾಡಿದ್ದೀರಿ. ಈಗ ಇಂಥ ಒಂದು ಪ್ರಯೋಗಗಳು ಬೇರೆ ಬೇರೆ ಗಿಡ ಮರಗಳ ಮೇಲೆ ಕೂಡ ಆಗಬೇಕು. ಈಗ ಸಂಗಮೇಶ್ ಅವರು ಪೇರಲ ಮೇಲೆ ಮಾಡಿದ್ರು, ಆಮೇಲೆ ಅವರಲ್ಲಿ ಏನು ಅರಣ್ಯ ಗಿಡಗಳದಾವ ಅವುಗಳ ಮೇಲೆ ಕೂಡ ಪ್ರಯೋಗ ಮಾಡಿ ಈ ಟಿಂಬರ್ ಗುಣಮಟ್ಟ ಅದು ಕೂಡ ಬಹಳ ಮುಖ್ಯ ಆಗುತ್ತದೆ ಇವತ್ತಿನ ದಿವಸ. ಅದನ್ನ ಈ ಸುಧಾರಣೆ ಮಾಡೋದಕ್ಕೆ ಈ ಹೋಮಿಯೋ ಔಷಧಗಳಿಂದ ಸಾಧ್ಯ ಹೆಂಗ ಸಾಧ್ಯ ಸರ್? ಆಕ್ಚುಲಿ ಈಗ ನಾವು ಸಾಮಾನ್ಯವಾಗಿ ಶ್ರೀಗಂಧ ಬೆಳಿಬೇಕಾದ್ರೆ ಅವು ಮೆಚುರಿಟಿಗೆ ಬರಬೇಕಾದ್ರೆ ವಿಲ್ ಟೇಕ್ ಲಾಂಗ್ ಟೈಮ್, 15-20 ಇಯರ್ಸ್ 15 ಇಯರ್ಸ್ ಹಿಂಗೆಲ್ಲ ಇರ್ತದೆ. ನಾವು ಸರಿಯಾದ ರೀತಿ ಹೋಮಿಯೋ ಔಷಧಿ ಮೆಡಿಸಿನ್ ನಾವು ಕೊಡೋದ್ರ ಮುಖಾಂತರ ನಾವು ಒಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರೋದನ್ನು ಡಿಸ್ಟೆನ್ಸ್ ಕಡಿಮೆ ಮಾಡಿ ಆ ಕ್ವಾಲಿಟಿನೂ ಬೆಳಿಲಿಕ್ಕೆ ಸಾಧ್ಯತೆ. ಈಗ ಸರಿಯಾದ ರೀತಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅದಕ್ಕೇನಾದರೂ ಸಿಕ್ಕಿದ್ದೆ ಅದರಲ್ಲಿ ಅದೇನಾಗ್ತೈತಿ, ಫಾಸ್ಟ್ ಗ್ರೋತ್ ಆಗ್ತೈತಿ. ಈಗ ನಾವು ಬೇರೆ ಗಿಡಗಳಲ್ಲೆಲ್ಲ ನೋಡಿರ್ತೀವಿ ನಾವು ಗ್ರೋತ್ ಇದನ್ನದೆಲ್ಲ, ಆ ರೀತಿ ಅರಣ್ಯ ಬೆಳೆಗಳಲ್ಲೂ ಕೂಡ ನಾವು ಮಾಡ್ಬೋದು. ಆಕ್ಚುಲಿ ಗ್ರೋತ್ ಕಡಿಮೆ ಆಗುವ ಉದ್ದೇಶ ಏನಪ್ಪ ಅಂತಂದ್ರೆ ಸರಿಯಾದ ಟೈಮ್ ನೀರಿಲ್ಲಾರ್ಕ, ಆಮೇಲೆ ಅದಕ್ಕೆ ಪೋಷಕಾಂಶ ಸಿಗ್ಲಾರ್ಕ, ಹಿಂಗಾಗಿ ಗ್ರೋತ್ ಅದಕ್ಕೆ ಸರಿಯಾದ ರೀತಿ ಏನು ಅದಕ್ಕೆ ರಿಕ್ವೈರ್ಮೆಂಟ್ಸ್ ಅದ ಅದನ್ನು ನಾವು ಹೋಮಿಯೋದಲ್ಲೇ ಮತ್ತೆ ಕೊಡೋದ್ರಿಂದ ಸ್ವಲ್ಪ ಅದ್ರದ್ದು ಲಾಂಗ್ ಡಿಸ್ಟೆನ್ಸ್ ಇರೋದನ್ನ ಕಡಿಮೆ ಡಿಸ್ಟೆನ್ಸ್ ಅಲ್ಲೇ ನಾವು ಈಗ ಇವತ್ತು 15 ವರ್ಷಕ್ಕೆ ಮೆಚುರಿಟಿ ಬರೋದು 12 ವರ್ಷಕ್ಕೆ ಬರಬಹುದು, ಒಂದು 3-4 ವರ್ಷ ನಾವು ಅದನ್ನ ರಿಡ್ಯೂಸ್ ಮಾಡೋದು. ಒಳ್ಳೆಯದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ

ಶಕ್ತಿ ಶಿವನ ಮುಂದ ಏನು ನಡೆಯುವುದಿಲ್ಲ ಇಲ್ಲ ಮುಕ್ತಿ ಶಕ್ತಿ ಶಿವನ ಮುಂದ ಏನು ನಡೆಯುವುದಿಲ್ಲ ಇಲ್ಲ ತಾಯಿ ತಂದಿ ಸೇವೆ ಮಾಡ್ತಿದ ಪುಂಡಲೀಕ ಅನುಗಾಲ ನಿಂತಲ್ಲೇ ನಿಂತ ವಿಠಲ.